ವಿಷ್ಣು ರಹಸ್ಯದಲ್ಲಿ ಭೃಗುಮುನಿಗಳು ಇಂದ್ರಜುಮ್ನನಿಗೆ ಹೇಳಿರೋ ವಿಚಾರವನ್ನೇ ಇಲ್ಲಿ ಹೇಳಿರೋದು. ಆದ್ದರಿಂದ ಜ್ಞಾನಿಗಳು ಮಾತ್ಸರ್ಯವನ್ನು ಬಿಟ್ಟು ಆಲಿಸಬೇಕು ಅಂತ ಈ ಸಂಧಿಯಲ್ಲಿ ಈ ಪದ್ಯದಲ್ಲಿ ತಿಳಿಸ್ತಾರೆ. ಇನಿತು ವಿಷ್ಣು ರಹಸ್ಯದಳು ಭೃಗುಮುನಿಪ ಇಂದ್ರಜುಮ್ನಗ ರೂಪಿದನು ಬುಧರು ಕೇಳುವುದು ನಿತ್ಯದ ಮತ್ಸರವ ಬಿಟ್ಟು ಅನುಚಿತೋಕ್ತಿಗಳಿದ್ದರೂ ಸರಿ ಗಣನೆ ಮಾಡದಿರೆಂದು ವಿದ್ವಜ್ಜನಕ್ಕೆ ವಿಜ್ಞಾಪನೆಯ ಮಾಡುವೆ ವಿನಯಪೂರ್ವಕದೆಯಿಂದ. ಇಲ್ಲಿ ಹೇಳಿರುವಂಥ ಎಲ್ಲ ವಿಚಾರಗಳು ವಿಷ್ಣು ರಹಸ್ಯ ಅನ್ನೋ ಉಪಪುರಾಣದಲ್ಲಿ ಭೃಗು ಋಷಿಗಳು ಇಂದ್ರದ್ಯುಮ್ನ ರಾಜನಿಗೇನು ಉಪದೇಶ ಮಾಡಿದ್ರು ಅದನ್ನೇ ನಾನು ಹೇಳಿರುವಂಥದ್ದು. ವಿಷ್ಣು ರಹಸ್ಯ ಪುರಾಣದಲ್ಲಿ 30ನೇ ಅಧ್ಯಾಯದಲ್ಲಿ ಇಲ್ಲಿ ಹೇಳಿರತಕ್ಕಂಥ ಪದ್ಯಗಳು ವಿಷಯಗಳು ಬರ್ತಾ ಇದೆ. ಅದನ್ನು ಬಿಟ್ಟರೆ ನಾನು ಕಲ್ಪನೆ ಮಾಡಿಕೊಂಡು ಏನೂ ಹೇಳಿದ್ದಲ್ಲ. ಆದ್ದರಿಂದ ವಿಷ್ಣು ತನ್ನ ಅಚೇದ್ಯ ಅಭೇದ್ಯವಾಗಿರ್ತಕ್ಕಂಥ ಚಿನ್ಮಯವಾದ ಸ್ವಾತಂತ್ರ್ಯ ಗುಣವನ್ನು ಅರ್ಧ ಕಾಲು ಮುಕ್ಕಾಲು ಅಂತ ಹೀಗೆ ಅದನ್ನು ಜೀವರಿಗೆ ಹಂಚಿದ ಅಂದರೆ ನಂಬಕ್ಕೆ ಸಾಧ್ಯನಾ? ಈ ರೀತಿಯಾಗಿ ಆಕ್ಷೇಪ ಮಾಡೋಕ್ಕೆ ಸರಿಯಲ್ಲ. ಇದು ವಿಷ್ಣು ರಹಸ್ಯದಲ್ಲಿ ಹೇಳಿರೋ ವಿಚಾರವನ್ನೇ ತಿಳಿಸ್ತಾ ಇದ್ದೀನಿ ಅಂತ ತಿಳಿಸ್ತಾರೆ. ಈ ವಿಚಾರಗಳನ್ನು ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿಲ್ಲ, ಆದ್ದರಿಂದ ಅಗ್ರಾಹ್ಯ ಅಂತ ದ್ವೇಷ ಮಾತ್ಸರ್ಯಗಳಿಂದ ಆಕ್ಷೇಪ ಮಾಡೋದು ಸರಿಯಲ್ಲ. ಸರ್ವಮೂಲ ಗ್ರಂಥಗಳಲ್ಲಿ ಸ್ಪಷ್ಟ ಹೇಳದೇ ಇದ್ದರೂ ಅವುಗಳಿಗೆ ಸಮ್ಮತವೇ ಆಗಿದೆ, ಅದಕ್ಕೆ ಅವಿರೋಧವೇ ಆಗಿದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಇಲ್ಲ. ಈ ದತ್ತ ಸ್ವಾತಂತ್ರ್ಯ ಅನ್ನೋದು ಜೀವನದಲ್ಲಿ ಉಂಟು ಅಂತ ನ್ಯಾಯಸುಧಾದಲ್ಲೂ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಇಲ್ಲಿ ಪರಮಾತ್ಮ ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನ ರೂಪವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಜೀವನ ಅಂತಃಕರಣದಲ್ಲಿ ಪ್ರವೇಶ ಮಾಡಿ ಅದರಲ್ಲಿ ಜೀವನ ಜ್ಞಾನ ಇಚ್ಛಾ ಪ್ರಯತ್ನ ರೂಪ ಸ್ವಾತಂತ್ರ್ಯವನ್ನು ಉದ್ಬೋಧಗೊಳಿಸಿ ಅದರ ಮೇಲೆ ಜೀವನಿಗೆ ಸ್ವಾಮಿತ್ವವನ್ನು ಸ್ವಾತಂತ್ರ್ಯವನ್ನು ದತ್ತ ಮಾಡ್ತಾನೆ ಅಂದರೆ ಕೊಡ್ತಾನೆ ಅಂತ ಸ್ಪಷ್ಟವಾಗಿ ತಿಳಿಸ್ತಾರೆ. ಸರ್ವಕರ್ತೃತ್ವ ಪರಮಾತ್ಮನದ್ದೇ ಆಗಿದ್ದರೂ ಆ ಕಾರಣದಿಂದ ಅಂದರೆ ಜೀವನಿಗೆ ಈಶ್ವರ ದತ್ತ ಸ್ವಾತಂತ್ರ್ಯ ಇರೋದರಿಂದ ಶುಭ ಕರ್ಮ ಮಾಡುವಂಥ ಆದೇಶವನ್ನು ಕೊಡ್ತಾರೆ. ಜೀವರಲ್ಲಿ ಜ್ಞಾನ ಇಚ್ಛಾ ಪ್ರಯತ್ನ ರೂಪವಾಗಿರ್ತಕ್ಕಂಥ ಸ್ವಾತಂತ್ರ್ಯ ರೂಪದಿಂದ ವಿಷ್ಣು ಇದ್ದು ಜೀವರ ಅಂತಃಕರಣದಲ್ಲಿ ಅವರ ಸ್ವರೂಪ ಯೋಗ್ಯತಾನುಸಾರ ಜ್ಞಾನ ಇಚ್ಛಾ ಪ್ರಯತ್ನ ರೂಪವಾದ ಸ್ವಾತಂತ್ರ್ಯವನ್ನು ಉದ್ಬೋಧನೆ ಮಾಡಿ ಜೀವರಿಗೆ ಆ ಸ್ವಾಧೀನ ಕರ್ತೃತ್ವವನ್ನು ಅಥವಾ ಪರಾಧೀನ ಕರ್ತೃತ್ವವನ್ನು ಕೊಟ್ಟು ತನ್ನ ಭಕ್ತನನ್ನು ಫಲಭಾಗಿಯನ್ನೇ ಮಾಡ್ತಾನೆ. ಸ್ವಾತಂತ್ರ್ಯ ತಾರತಮ್ಯಾನುಸಾರನೇ ಫಲದಲ್ಲಿ ಕೂಡ ತಾರತಮ್ಯ ಅನ್ನೋದಿರುತ್ತೆ ಅಂತ ತಿಳಿಸ್ತಾರೆ. ಆದ್ದರಿಂದ ಮೂಲ ಗ್ರಂಥಗಳಲ್ಲಿ ಯಾವ ರೀತಿಯಾಗಿ ಹೇಳ್ತಾರೋ ಅದನ್ನೇ ಇಲ್ಲಿ ತಿಳಿಸಿರುವಂಥದ್ದು. ಜೀವರಿಗೆ ಕರ್ತೃತ್ವವನ್ನು ಕೊಟ್ಟು ಫಲಭೋಕ್ತೃತ್ವವನ್ನು ಕೊಡ್ತಾನೆ ಭಗವಂತ. ಆದ್ದರಿಂದ ದಾಸರು ಹೇಳ್ತಾರೆ, ಅನುಚಿತೋಕ್ತಿಗಳಿದ್ದರೆಯೂ ಸರಿ ಗಣನೆ ಮಾಡದಿರಿ ಎಂದು ವಿದ್ವಜ್ಜನಕ್ಕೆ ವಿಜ್ಞಾಪನೆಯ ಮಾಡುವೆ ವಿನಯಪೂರ್ವಕದೇ ಅಂತ. ಪರಮೇಶ್ವರ ಕೃತಾಸು ಕ್ರಿಯಾಸು ಸ್ವಸ್ಯ ಸ್ವಾತಂತ್ರ್ಯಂ ಮನ್ಯಮಾನಸ್ಯ ಅಪರಾಧಿನೋ ವಿಧಿಬಂಧ ಲಕ್ಷಣೋ ದಂಡ ಅಂತ ಪ್ರಮೇಯ ದೀಪಿಕಾದಲ್ಲಿ ಟೀಕಾ ಕೃತ್ಪಾದರು ತಿಳಿಸ್ತಾರೆ. ಸಕಲ ಕ್ರಿಯೆಗಳನ್ನು ಪರಮೇಶ್ವರನೇ ಮಾಡ್ತಾ ಇರುವಾಗ ಜೀವ ನಾನೇ ಮಾಡ್ತಿದ್ದೀನಿ ಅಂತ ಅಭಿಮಾನವನ್ನು ಪಡ್ತಾನೆ. ಈ ಅಪರಾಧಕ್ಕೆ ಶಿಕ್ಷೆಯೇ ಈ ಸಂಸಾರ ಬಂಧನ. ಈ ರೀತಿಯಾಗಿ ಹೇಳೋದನ್ನು ನೋಡಿದ್ರೆ ಜೀವನಿಗೆ ಕ್ರಿಯಾ ಸ್ವಾತಂತ್ರ್ಯವನ್ನು ಕೊಟ್ಟೇ ಇಲ್ಲ ಅಂತ ತಿಳಿಯುತ್ತೆ. ಜೀವ ತಿಳ್ಕೊಳ್ಳದೆ ನನ್ನದೆಂದು ಅದರ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಾರಣತೆ. ಆದರೆ ಸ್ವಾತಂತ್ರ್ಯವನ್ನು ಕೊಡೋದು ಅಂದ್ರೇನೋ ತನ್ನದು ಅಂತ ಅಭಿಮಾನ ಉಂಟು ಮಾಡೋದು. ಉದಾಹರಣೆಗೆ ಗೋವನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ನಮ್ಮಮ್ಮ ನಮ್ಮಮ್ಮ ಅಂದರೆ ಅದ್ರ ಮೇಲೆ ನನಗೇನು ಅಭಿಮಾನ ಇಲ್ಲ ಅಂಥೇಳಿ ಅದನ್ನು ಕೊಡೋದು. ಅದೇ ರೀತಿಯಾಗಿ ಬೇರೆ ದ್ರವ್ಯಗಳನ್ನು ನಮ್ಮಮ್ಮ ನಮ್ಮಮ್ಮ ಅಂತ ದಾನ ಮಾಡುವಾಗ ಕೊಡೋದೇನೋ ಅದ್ರ ಮೇಲೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕಾಗಲಿ ಅಭಿಮಾನ ಆಗಲಿ ಇಲ್ಲ ಅಂತ. ಆದರೆ ವಿದ್ಯಾದಾನ ಮತ್ತು ಕನ್ಯಾದಾನ ಮುಂತಾದವುಗಳಲ್ಲಿ ಈ ರೀತಿಯಾಗಿ ನಮ್ಮಮ್ಮ ನಮ್ಮಮ್ಮ ಅಂತ ಹೇಳುವಂಥದ್ದಿಲ್ಲ. ಈ ವಿದ್ಯೆಯನ್ನು ನಿನಗೆ ಹೇಳ್ಕೊಡ್ತೀನಿ, ಇನ್ಮೇಲೆ ಈ ವಿದ್ಯೆ ನನ್ನದಲ್ಲ ಅಂತ ಯಾರೋ ಈ ರೀತಿಯಾಗಿ ನಮ್ಮಮ್ಮ ನಮ್ಮಮ್ಮ ಅಂತ ಹೇಳೋದಿಲ್ಲ. ಅದೇ ರೀತಿಯಾಗಿ ಕನ್ಯಾದಾನ ಮಾಡಿದಾಗಲೂ ಬೇರೆ ದಾನವನ್ನೆಲ್ಲ ಮಾಡಿದಾಗ ನಮ್ಮಮ್ಮ ನಮ್ಮಮ್ಮ ಅಂದರೆ ಇದ್ರ ಮೇಲೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆ ಇಲ್ಲ ಅಂತ ಹೇಳಿದಂಗೆ ಕನ್ಯಾದಾನದಲ್ಲೂ ಕೂಡ ಆ ರೀತಿಯಾಗಿ ಹೇಳಲ್ಲ. ಹಾಗೆ ಪರಮಾತ್ಮ ಸ್ವಾತಂತ್ರ್ಯವನ್ನು ನನ್ನದಲ್ಲ ಅಂತ ಹೇಳದೆ ಕೇವಲ ಜೀವನಿಗೆ ನನ್ನದು ಅಂತ ಅಭಿಮಾನವನ್ನು ಉಂಟು ಮಾಡ್ತಾನಷ್ಟೇ, ಜೀವ ಅದಕ್ಕೆ ಅಭಿಮಾನ ಮಾಡ್ಕೊತಾ ಇರ್ತಾನೆ. ಇದೇ ಸ್ವಾತಂತ್ರ್ಯ ದಾನ ಅಂತ. ಹೀಗಾಗಿ ಈ ಸ್ವಾತಂತ್ರ್ಯ ಸಂಧಿಯಲ್ಲಿ ಅನುಚಿತವಾದ ಉಕ್ತಿ ಅನ್ನೋದು ಏನೂ ಇರಲ್ಲ. ಆದರೂ ಒಂದು ವೇಳೆ ಇದೆ ಅಂತ ಏನಾದರೂ ವಿದ್ವಾಂಸರು ಭಾವಿಸೋದಾದರೆ ಅದನ್ನು ಗಣನೆ ಮಾಡದೆ ಕ್ಷಮಿಸಿಬಿಡಿ ಅಂತ ದಾಸರಾಯರು ವಿನಯಪೂರ್ವಕವಾಗಿ ವಿಜ್ಞಾಪನೆಯನ್ನು ಇಲ್ಲಿ ಮಾಡ್ತಾರೆ. ಆದ್ದರಿಂದ ಇದಿಷ್ಟು ವಿಷ್ಣು ರಹಸ್ಯದಲ್ಲಿ ಭೃಗು ಋಷಿಗಳು ಇಂದ್ರದ್ಯುಮ್ನ ಮಹಾರಾಜನಿಗೆ ಹೇಳಿದ್ದು, ಅದನ್ನು ಜ್ಞಾನಿಗಳು ನಿತ್ಯದಲ್ಲಿ ಮಾತ್ಸರ್ಯವನ್ನು ಬಿಟ್ಟು ಆಲಿಸಬೇಕು. ಅಕಸ್ಮಾತ್ ಏನಾದರೂ ಅನುಚಿತವಾದ ಮಾತುಗಳು ಒಂದು ವೇಳೆ ಏನಾದರೂ ನಿಮಗೆ ಕಂಡು ಬಂದರೆ ಅದಕ್ಕೆ ಲಕ್ಷ್ಯ ಕೊಡಬೇಡ್ರಿ. ಈ ರೀತಿಯಾಗಿ ನಾನು ವಿದ್ವಾಂಸರಿಗೆ ವಿನಯಪೂರ್ವಕವಾಗಿ ವಿಜ್ಞಾಪನೆಯನ್ನು ಮಾಡ್ತೀನಿ ಅಂತ ತಿಳಿಸ್ತಾರೆ.